ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದ್ರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್, ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿವು ಆರೈಕೆ ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಶಿವಮೊಗ್ಗ ಭಾರತೀಯ ವೈದ್ಯಕೀಯ ಸಂಘದ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂವಿ ಶಿವಮೊಗ್ಗ ಶಾಖೆ. ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ. ಮಾಡಿ ಚೆನ್ನಾಗಿ ಬಾಳಿ. ಚಿತ್ರದುರ್ಗದ ಎಸ್ಜೆಎಂ ವಿದ್ಯಾಸಂಸ್ಥೆ ಅಡಿಯಲ್ಲಿ 40 ವರ್ಷ ಪೂರೈಸಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿರುತ್ತದೆ. ಕೂಡಲೇ ಸಂಪರ್ಕಿಸಿ 9448524722 ಹಾಗೂ 9036071902. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಈ ಕುರಿತು ಶಿವಮೊಗ್ಗದ ರೈತರಾದ ಮುರಳೀಧರ ಅವರಿಂದ ಸಂದರ್ಶನ ಕೇಳೋಣ. ಆತ್ಮೀಯ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ ಹಾಗೂ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಮುರಳೀಧರ್ ಅವರಿದ್ದಾರೆ. ಇವರು ಅನುಪಿನಕಟ್ಟೆ ಗ್ರಾಮ, ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆಯ ಒಂದು ಪ್ರಗತಿಪರ ರೈತ ಅಂತ ಹೇಳ್ಬಹುದು. ಸಮಗ್ರವಾಗಿ ಎಲ್ಲ ಕೃಷಿ ಮಾಡ್ತಾ ಇದ್ದಾರೆ ಇವರು. ಈಗ ಇವರಿಂದ ಯಾವ ರೀತಿಯಿಂದ ಇವರು ಯಾವ ವಿಧಾನಗಳನ್ನ ಅಳವಡಿಸಿಕೊಂಡ್ಬಿಟ್ಟು ಕೃಷಿ ಮಾಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವರಿಂದನೇ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮುರಳೀಧರ್ ಅವರೇ. ನಮಸ್ಕಾರ ಹೇಳಿ, ತಮ್ಮ ಒಂದು ಕೃಷಿ ಜೀವನದ ಪಯಣ ಯಾವಾಗ ಆರಂಭ ಮಾಡಿದ್ರಿ, ಸಂಕ್ಷಿಪ್ತ ಒಂದು ಪರಿಚಯದೊಂದಿಗೆ? ನಾನು ಕೃಷಿಯನ್ನ ಶುರು ಮಾಡಿದ್ದು 2000 ಇಸ್ವಿಯಿಂದ. ನಮ್ಮ ಪಿತಾರ್ಜಿತ ಆಸ್ತಿಯಲ್ಲಿ ನಾನು ಕೃಷಿಯನ್ನ ಶುರು ಮಾಡಿದೆ. ಅದರಲ್ಲಿ ಮೊದಲಿಗೆ ಅಡಕೆ ಗಿಡಗಳನ್ನ ನೆಟ್ಟಿ ಬರಗಾಲ ಬಂದು ಒದಗಿದ ನಂತರ ನಾನು ಕೃಷಿಯಲ್ಲಿ ದನಕರುಗಳನ್ನ ಕಟ್ಕೊಂಡು 2 ಹಸುಗಳಿಂದ ಅವನ್ನ ಬೆಳೆಸ್ಕೊಂಡು ಇವತ್ತು ನನ್ನ ಹತ್ರ 10 ಹಸುಗಳಿದೆ. ಅದರಲ್ಲಿ 4 ಹಾಲು ಕೊಡ್ತಾ ಇರುತ್ತೆ, 4 ಕಬ್ಬ ಇರುತ್ತೆ. ಒಂದು ಟೈಮಿಗೆ ಇಲ್ಲಿ ಹತ್ತಿರಲ್ಲಿರೋ ಡೈರಿಗೆ ಹಾಲು ಹಾಕ್ತೀನಿ ತಗೊಂಡೋಗಿ. ಹಾಲಿಗೆ ನನಗೆ ಲೀಟ್ರಿಗೆ 35 ರೂಪಾಯಿ ಸಿಗುತ್ತೆ. ನಾನು ಅದರಿಂದ ನಿರ್ವಹಣೆ ಮಾಡಿಕೊಂಡು ಉಪಕಸವಾಗಿ ನಡೆಸ್ತಾ ಇದ್ದೀನಿ. ಕೃಷಿ ಬೆಳೆಗಳಲ್ಲಿ ಬಂದ್ರೆ, ತೋಟಗಾರಿಕೆ ಬೆಳೆಗಳಲ್ಲಿ ಬಂದ್ರೆ ಏನೇನ್ ಬೆಳೆಗಳನ್ನ ಬೆಳಿತಾ ಇದ್ರಿ ಮುರಳೀಧರ್? ನಾನು ಭತ್ತ ಮತ್ತು ಜೋಳ ಬೆಳಿತಾ ಇದ್ದೀನಿ. ಮಧ್ಯದಲ್ಲಿ ಅವರೇ ಇಂಥವೆಲ್ಲ ತರಕಾರಿಗಳನ್ನ ಹಾಕೊಂತೀನಿ, ಅಲ್ಪ ಸ್ವಲ್ಪ ಮನೆಗೆ ಆಗುವಷ್ಟು ಮಾತ್ರ, ಮಾರಾಟ ಮಾಡ್ಲಿಕ್ಕಲ್ಲ. ಆ ನಂತರದಲ್ಲಿ ಭತ್ತ ಬೆಳೆದಿದ್ದಷ್ಟು ನಾವು ಮನೆಯಲ್ಲೇ ಇಟ್ಕೊಂತೀವಿ. ಸಾವಯವ ರೀತಿಯಲ್ಲಿ ಹೆಚ್ಚಾಗಿ ಬೆಳಿತೀನಿ. ನಾನು ನಮ್ಮ ಕೊಟ್ಟಿಗೆಯಲ್ಲಿರೋ ಗೊಬ್ಬರನ ಜಮೀನಿಗೆ ಅರ್ಧ ಹಾಕೊಂಡು ಅರ್ಧ ಭಾಗ ಮಾತ್ರ ಮಾರ್ತೀನಿ. ಒನ್ ಟರ್ಮಿನ್ ಮಾರಿ ನನ್ನ ದನಗಳ ನಿರ್ವಹಣೆಗೋಸ್ಕರ, ಹುಲ್ಲಿಗೆ ನಿರ್ವಹಣೆಗೋಸ್ಕರ ಅರ್ಧ ಮಾರ್ಕೊಂತೀನಿ. ನಾನು ಭತ್ತ ಮಾಡಿದಾಗ 2 ಚೀಲ ಮಾತ್ರ ಗೊಬ್ಬರ ಹಾಕೋದು, ಜಾಸ್ತಿ ಹಾಕೋದಿಲ್ಲ. ಜೋಳಕ್ಕೆ ನಾವು 4 ಚೀಲ ಮಾತ್ರ ಗೊಬ್ಬರ ಹಾಕ್ತೀವಿ, ಅಷ್ಟೇನೆ, ಜಾಸ್ತಿ ಹಾಕೋದಿಲ್ಲ. ಎಲ್ಲ ಈಗ ಯಂತ್ರೋಪಕರಣಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಜನ ಸಿಗಲ್ಲ ಅಂತ? ಜನ ಸಿಗಲ್ಲ ಅಂತ ಯಂತ್ರೋಪಕರಣಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ ತನಕ ಓದಿದ್ರಿ ಮುರಳೀಧರ್ ಅವರೇ? ನಾನು 9ನೇ ತರಗತಿ ಮಾತ್ರ ಓದಿದ್ದೀನಿ ಸರ್. ಮುಂದೆ ಯಾಕೆ ಓದ್ಲಿಲ್ಲ? ನಮಗೆ ವಿದ್ಯಾಭ್ಯಾಸ ಸ್ವಲ್ಪ ಕಡಿಮೆ ಇತ್ತು. ಅಲ್ಲ, ಜಮೀನ್ ಇದೆ ಅಂತ ಹೇಳಿ ಕೃಷಿ ಮಾಡೋಣ ಅಂತ ಹೇಳಿ ಬಂದ್ರೋ, ಇಲ್ಲ ಮನೆಯಿಂದ ಬೇಡ ಅಂತ ಹೇಳಿದ್ರ ಮನೆಯಲ್ಲಿ? ಯಾರು ಬೇಡ ಅಂದಿಲ್ಲ ಸರ್, ನನಗೆ ವಿದ್ಯಾಭ್ಯಾಸ ಕಡಿಮೆ ಇತ್ತು. ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿದ್ರಿಂದ ನಮ್ಮಪ್ಪ ನಮ್ಮ ಚಿಕ್ಕಪ್ಪರು ನನಗೆ ಜಮೀನನ್ನ ಮಾಡ್ಲಿಕ್ಕೆ ಅಳವಡಿಸ್ಕೊಂಡ್ರು, ಇದ್ದ ಜಮೀನನ್ನ ಮಾಡು ಅಂತ ಹೇಳಿ. ಆ ನಂತರದಿಂದ ಮಾಡ್ತಾ ಇದ್ದೀನಿ. ನನಗೆ ಇವೆಲ್ಲ ಕಲ್ಸಿಕೊಟ್ಟಿದ್ದು ನನ್ನ ಚಿಕ್ಕಪ್ಪ ಅವರು, ಬೇಸಾಯ ಮಾಡೋದನ್ನ ಪ್ರತಿಯೊಂದನ್ನು. ಅವರು ರಿಟೈರ್ಡ್ ಆರ್ಮಿಯವರು, ಅದರಿಂದ ಅವರು ಪ್ರತಿಯೊಂದನ್ನು ಶಿಸ್ತುಬದ್ಧವಾಗಿ ಯಾವ ರೀತಿ ಹೆಂಗ್ ಮಾಡ್ಬೇಕು ಅಂತ ನಂಗೆ ಹೇಳ್ಕೊಟ್ರು. ಅವತ್ತಿಂದಲೂ ಅದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಇದರಲ್ಲಿ ಪ್ರಮುಖವಾಗಿ ಈಗ ಗೊಬ್ಬರಕ್ಕೆ ಬಂದ್ರೆ, ಸರ್ಕಾರಿ ಗೊಬ್ಬರ ಏನೇನು ಹಾಕ್ತೀರಿ? ಸರ್ಕಾರಿ ಗೊಬ್ಬರ ವರ್ಷಕ್ಕೆ 6 ಚೀಲ ಗೊಬ್ಬರ, 2 ಚೀಲ ಡಿ ಎ ಪಿ, 2 ಚೀಲ 20-20 2 ಚೀಲ ಯೂರಿಯಾ ಅಷ್ಟನ್ನು ಮಾತ್ರ ಉಪಯೋಗಿಸ್ತೀನಿ ಅಷ್ಟೇ, ಜಾಸ್ತಿ ಉಪಯೋಗಿಸಲ್ಲ. ಉಳಿದಿದ್ದೆಲ್ಲ ನಾನು ಸಗಣಿ ಗೊಬ್ಬರ ಮೇಲೆ ಏನಿತ್ತು ನಾನು ಜಾನುವಾರು ಬಂದಿದ್ದನ್ನ ಅದ ಹಾಕ್ತಾ ಇದ್ದೀನಿ. ಸಗಣಿ ಗೊಬ್ಬರದಲ್ಲಿ ಮತ್ತೇನಾದ್ರು ಅಂದ್ರೆ ಈಗ ವಿಶ್ವವಿದ್ಯಾಲಯಗಳಲ್ಲಿ ಏನು ಕೊಡ್ತಾರೆ ಕೆಲವೊಂದು ಜೈವಿಕ ಗೊಬ್ಬರ ಅಂತ ಹೇಳ್ತೀವಿ, ಟ್ರೈಕೋಡರ್ಮಾ ಆಗಿರ್ಲಿ, ಸುಡೋಮೊನಾಸ್ ಆಗಿರ್ಲಿ, ಜೊತೆಗೆ ಏನು ಬೇರೆ ಬೇರೆದು ಅಂದ್ರೆ ಆ ಗೊಬ್ಬರ ಜೊತೆಗೆ ಸೇರಿಸಿದ್ರೆ ಒಂದ್ ಸ್ವಲ್ಪ ಅದಕ್ಕೆ ಇನ್ನು ಪುಷ್ಟಿ ಬರುತ್ತೆ ಅಂತ ಹೇಳಿ ಇದು ಮಾಡ್ತಾರೆ. ಸೊ ಅಂತದೇನಾದ್ರೂ ತಗೊಳ್ತಾ ಇದ್ದೀರಾ? ಆ ತರದ ಏನು ತಗೊಳ್ತಾ ಇಲ್ಲ ಸರ್ ನಾನು, ಯಾಕಂದ್ರೆ ಬೇಸಿಗೆಗಾಲದಲ್ಲಿ ನಾನು ದನಗಳಿಗೆ ಮೇವ್ ಹಾಕ್ತೀನಲ್ಲ, ಮೇವ್ ಕೊಯ್ದ ನಂತರ ದನಗಳನ್ನ ಅದರಲ್ಲೇ ಮೇಯಿಸೋದ್ರಿಂದ ನನಗೆ ಅದರಲ್ಲೇ ಜಾಸ್ತಿ ಉತ್ಪಾದನೆ ಇದೆ ಅನ್ಸ್ತು. ಹಂಗಾಗಿ ದನಗಳನ್ನೆಲ್ಲ ಒಳಗಡೆ ಬಿಟ್ಟು ಮೇಯಿಸ್ತಾ ಇರ್ತೀನಿ, ಕಟ್ತಾ ಇರ್ತೀನಿ ಒಳಗಡೆನೆ. ಅವು ಆ ಗೊಬ್ಬರ ನನಗೆ ಬೆನಿಫಿಟ್ ಇರೋದ್ರಿಂದ ನಾನು ಹೆಚ್ಚಾಗಿ ಸರ್ಕಾರಿ ಗೊಬ್ಬರ ಹಾಕಲ್ಲ, ದನಗಳ ಗೊಬ್ಬರನೇ ನನಗೆ ಸಾಕು ಅನ್ಸತ್ತೆ. ದನಗಳ ಗೊಬ್ಬರನೇ ಸಾಕಂತ ಹೇಳ್ತೀರಾ? ಈಗ 8 ಎಕರೆ ಹೊಂದಿದ್ದೀರಿ ತಾವು? ನಾವು 5 ಎಕರೆ ಜಮೀನು ಹೊಂದಿದ್ದೀನಿ ಸರ್. 3 ಎಕರೆ ಒಳಗೆ ಜೋಳ ಹಾಕ್ತೀನಿ, 1 ಎಕರೆ ಒಳಗೆ ಭತ್ತ ಮಾಡ್ತೀನಿ, ಇನ್ನ ಉಳಿದ ಜಮೀನಲ್ಲಿ ಕೊಟ್ಟಿಗೆ ಮತ್ತೆ ದನಗಳ ಮೇವು ನಿರ್ವಹಣೆ ಮಾಡ್ತೀನಿ. ಇದು ತೆಂಗಿನ ಸಸಿಗಳು, ತೆಂಗಿನ ಗಿಡಗಳು ಅಂತ ಹೇಳಿದ್ರೆ ಇದೇನು ಬದುಗಳು ಇದಾವೋ ಅಥವಾ ಮುಖ್ಯ ಜಮೀನಲ್ಲಿ ಐತಾ? ಸುತ್ತ ರೌಂಡ್ ಇದೆ ಸರ್, ಅಂದ್ರೆ ಬೇಲಿ ತರ ಇದೆ, ಬೇಲಿ ಸೈಡ್ ಇದೆ, ಬದುಗಳ ಮೇಲೆ ಹಾಕಿರೋದು. ಎಷ್ಟು ವರ್ಷದಿದೆ ಇದು? ಇದು 10 ವರ್ಷದ ಮರ ಇದೆ. ಕಾಯಿ ಕಾಯಿ ಬರ್ತಾ ಇದೆ, ಕಾಯಿನೆಲ್ಲ ನಮ್ಮ ಮನೆಗೆ ಉಪಯೋಗಿಸ್ಕೊಂತೀವಿ ನಾವು. ಭತ್ತನು ನಮ್ಮ ಮನೆಗೆ ಉಪಯೋಗಿಸ್ಕೊಳ್ಳೋದು, ನಾವು ಯಾವ್ದು ಭತ್ತ ಮಾರೋದಿಲ್ಲ, ಯಾಕಂದ್ರೆ ಸಾವಯವ ರೀತಿಯಲ್ಲಿ ಬೆಳೆದಿದ್ದು ನಮ್ಮ ಮನೆಗೆ ಬೇಕಂತ ಅಷ್ಟು ನಾವೇ ಇಟ್ಕೊಂತೀವಿ. 1 ವರ್ಷ ಬೆಳೆದಿದ್ದನ್ನ ಅದಂಗೆ ಇಟ್ಕೊಂಡು ಅದನ್ನ ಮುಂದಿನ ವರ್ಷದ ನಂತರ ಅದನ್ನ ತಗೊಂಡೋಗಿ ಅಕ್ಕಿ ಮಾಡಿಸಿ ಊಟ ಮಾಡ್ತೀವಿ ಸರ್. ಯಾವ್ದಿದು ತಳಿ ಅಂತ ಹೇಳ್ತೀರಿ? ನಾವು ತಿರುಮಲ ಗೋಲ್ಡ್, ನಂತರಲ್ಲಿ ಶ್ರೀರಾಮ್ ಸೋನ, ಆಮೇಲೆ ಜಯಶ್ರೀ ಭತ್ತ, ಇವು 3 ಭತ್ತಗಳನ್ನ ಚೇಂಜ್ ಮಾಡಿ ಬೆಳಿತೀವಿ ಸರ್. ಅಂದ್ರೆ 2 ಸಮಯದಲ್ಲಿ ಅಂದ್ರೆ 2 ಕಾಲದಲ್ಲಿ ಇದೇ ಬೆಳಿತೀರಾ? ಇಲ್ಲ ಸರ್, ಬೇಸಿಗೆಯಲ್ಲಿ ಭತ್ತ ಮಾಡಲ್ಲ ನಾನು, ಮಳೆಗಾಲ ಮಾತ್ರ ಭತ್ತ ಮಾಡ್ತೀನಿ. ಬೇಸಿಗೆಯಲ್ಲಿ ದನಗಳಿಗೆ ಮೇವ್ ಹಾಕೊಂತೀನಿ ಅದ್ರೊಳಗೆ ಮೇವ್. ಇದು ಮೆಕ್ಕೆಜೋಳದಲ್ಲಿ ಯಾವ ತಳಿ ಬೆಳಿತೀರಾ? ಮೆಕ್ಕೆಜೋಳದ ಪೈನಿಯರ್ ತಳಿ ಬೆಳಿತೀನಿ ಸರ್ ನಾನು. ನನಗೆ 3 ಎಕರೆಯಿಂದ 110 ಕ್ವಿಂಟಲ್ ತನಕ ಇಳುವರಿ ಬರುತ್ತೆ. 3 ಎಕರೆಯಿಂದ 110 ಕ್ವಿಂಟಲ್ ತನಕ ಇಳುವರಿ. ಹೋದ ವರ್ಷ ಒಂಚೂರು ಮಳೆ ಜಾಸ್ತಿ ಅನಿಸ್ತದೆ ಅಲ್ವಾ? ಮೆಕ್ಕೆಜೋಳದ ಮೇಲೆ ಯಾವ ರೀತಿಯಿಂದ ಒಂದು ಇಳುವರಿ ಆಗಿರ್ಲಿ, ಅದರ ಒಂದು ಬೆಳವಣಿಗೆಯಲ್ಲಿ ಆಗಿರ್ಲಿ, ಯಾವ ರೀತಿಯ ಪರಿಣಾಮ ಬೀರಿದೆ? ಹೋದ್ನೇ ವರ್ಷದ ಮಳೆಯಲ್ಲಿ ಹೇಳ್ಬೇಕಂದ್ರೆ ನನ್ನ ಜೋಳ ಬರಲಿಲ್ಲ ಸರ್. ನಾನು ಪೂರ್ತಿ ತೆಗೆದು ಹಾಕಿದ್ದು ಜೋಳ ತೆಗೆದು, ನಂತರಲ್ಲಿ ರಾಗಿ ಬೆಳೆದೆ. 3 ಎಕರೆ ರಾಗಿ ಬೆಳೆದ್ರಿಂದ ನನಗೆ 30 ಚೀಲ ರಾಗಿ ಸಿಕ್ತು, ಚೆನ್ನಾಗಾಯ್ತು. ಅದನ್ನ ನಾನು ಮೇಲೆ ಇಟ್ಕೊಂಡಿದ್ದೀನಿ, ನಾನು ನಮ್ಮ ಊಟಕ್ಕಂತಾನೆ ಉಪಯೋಗಿಸ್ತಾ ಇದ್ದೀನಿ. ಇದು ಜೋಳ ನಿಮ್ಗೆ ಸ್ವಲ್ಪ ಲಾಸ್ ಆಯ್ತು ಅಂತ? ಹೋದ್ನೇ ವರ್ಷ ಲಾಸ್ ಆಯ್ತು, ಈಗ ಇತ್ತೀಚೆಗೆ ಜೋಳ ಲಾಸ್ ಬರ್ತಾ ಇದೆ. ಯಾಕೆಂದ್ರೆ ಹೊಲದಲ್ಲಿ ಬರೀ ಮುಳ್ಸಜ್ಜೆ ಬರ್ತಾ ಇರೋದ್ರಿಂದ ಲಾಸ್ ಬರ್ತಾ ಇದೆ. ನಮ್ಮ ಏರಿಯಾದಲ್ಲಿ ಇತ್ತೀಚೆಗೆ ಜೋಳದ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಮಾಡಿದ್ದಾರೆ ನಮ್ಮ ಏರಿಯಾದಲ್ಲಿ. ಯಾಕೆ ಅಂತ ಹೇಳ್ತೀರಾ? ಅದೇ ಮುಳ್ಳು ಸಜ್ಜೆ ಬರ್ತಾ ಇದೆ, ಮತ್ತೆ ಗಿಣಿ ಕಾಟ ಜಾಸ್ತಿ ಇದೆ. ಹೆಚ್ಚಾಗಿ ಜೋಳ ಜಾಸ್ತಿ ಇರೋದ್ರಿಂದ ಗಿಣಿಗಳ ಕಾಟ ಕಡಿಮೆ ಆಗೋದು, ಆ ಕಾಡು ಪ್ರಾಣಿಗಳ ಕಾಟ ಕಡಿಮೆ ಆಗೋದು, ಕಡಿಮೆ ಆದ್ರೆ ಕಾಡು ಪ್ರಾಣಿಗಳು ಜಾಸ್ತಿ ಆಗ್ತದೆ, ಹಂಗಾಗಿ ಎಲ್ಲರೂ ಕಡಿಮೆ ಮಾಡ್ತಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಹೆಚ್ಚಾಗಿ ಜನಗಳು ಅಡಕೆ ಮೇಲೆ ಒಲವಾಗಿ ಅಡಕೆಗಳನ್ನ ಇಡ್ತಾ ಇದಾರೆ. ಈ ಮುಳ್ಳು ಸಜ್ಜೆ ಯಾಕೆ ಬರ್ತಾ ಇದೆ, ಏನ್ ಕಾರಣ ಅಂತ ಹೇಳ್ತೀರಾ? ಹಿಂದೆ ಕೂಡ ಇತ್ತ ಇದು ಮುಳ್ಳುಸಜ್ಜೆ ಸಮಸ್ಯೆ? ಇಲ್ಲ ಸರ್, ಅದು ಈಗೊಂದು 3-4 ವರ್ಷದಿಂದ ನಮ್ಮ ಏರಿಯಾದಲ್ಲಿ ಸ್ಟಾರ್ಟ್ ಆಗಿರೋದು, ಅದಕ್ಕಿಂತ ಮುಂಚೆ ಇದ್ದಿಲ್ಲ. ಇದ್ದಿಲ್ಲ. ಏನ್ ಮಾಡ್ಬೇಕಂತ ಹೇಳ್ತಾರೆ ವಿಜ್ಞಾನಿಗಳು, ಅಥವಾ ನೀವು ಸಲಹೆ ಕೇಳಕ್ ಹೋದ್ರೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಹೆಂಗ್ ಇದನ್ನ ನಿರ್ಮೂಲ ಮಾಡ್ಬೇಕು ಅಥವಾ ನಿರ್ವಹಣೆ ಮಾಡ್ಬೇಕಂತ ಹೇಳಿದ್ರೆ ಏನ್ ಹೇಳ್ತಾರೆ? ಅದಕ್ಕೆ ನಾವು ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು ಅಂತ ಹೇಳ್ತಾರೆ ಸರ್ ಅವರು. ನಾವ್ ಏನಪ್ಪಾ ಅಂದ್ರೆ ಈ ವರ್ಷ ಜೋಳ ಬೆಳೆದ್ರೆ ಇನ್ನೊಂದು ವರ್ಷ ಸೂರ್ಯಕಾಂತಿ ಅಂತವೆಲ್ಲ ಬೆಳೆದು ಅದರಲ್ಲಿ ಕಳೆನಾಶಕ ಹೊಡೆಯೋದ್ರಿಂದ ಹುಲ್ಲಿನ ಅಂಶ ಸತ್ತೋಗುತ್ತೆ, ಈ ಸಪ್ಪಿನ ಅಂಶ ಉಳಿಯುತ್ತೆ ಅಂತ ಹೇಳ್ತಾರೆ. ನಾವು ಬೆಳೆ ಪರಿವರ್ತನೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಈಗ ಕೃಷಿಗೆ ಸಂಬಂಧಪಟ್ಟಿದ್ದ ವಿಷಯಗಳು ನೀವು ತಿಳ್ಕೊಳ್ಳೋದಾದ್ರೆ ಯಾವ ಮೂಲಗಳಿಂದ ತಿಳ್ಕೊಳ್ತೀರಾ? ಪತ್ರಿಕೆ ಮುಖಾಂತರ ತಿಳ್ಕೊತೀರಾ, ಇಲ್ಲ ದೂರದರ್ಶನದ ಮುಖಾಂತರ ತಿಳ್ಕೊತೀರಾ, ರೇಡಿಯೋ ಮುಖಾಂತರ ತಿಳ್ಕೊತೀರಾ, ನಿಮ್ಮ ಸಂಬಂಧಿಕರ ಹತ್ರ ತಿಳ್ಕೊತೀರಾ, ಇಲ್ಲ ನಿಮ್ಮ ಸ್ನೇಹಿತರ ಒಂದು ಬಳಗದ ಮುಖಾಂತರ ತಿಳ್ಕೊತೀರಾ, ಹೇಗೆ? ಸರ್, ನಾವು ಫಸ್ಟ್ ಹೇಳ್ಬೇಕಂದ್ರೆ ಯಾವ್ದೋ ಆಫೀಸ್ಗಳಲ್ಲಿ ಹೋಗಿ ಕೇಳ್ತಾ ಇಲ್ಲ. ನಾನು ಆಕಾಶವಾಣಿ ಕೇಳುಗ, ನಾನು ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದನ್ನು ಕೇಳ್ಕೊಂಡು ಅದನ್ನ ನಡೆಸ್ತಾ ಹೋಗ್ತೀನಿ. ನಂತರದಲ್ಲಿ ಬೆಳಿಗ್ಗೆ ಮತ್ತೆ ಸಂಜೆ ಗೆಳೆಯಿಂದ ಕುತ್ಕೊಂಡು ಇದೇ ಒಂದು ವಿಚಾರ ಮಾತಾಡ್ತೀವಿ. ನಾವು ಮಾತಾಡಿ ಯಾವ ರೀತಿ ಮಾಡಬೇಕು ಏನು ಅನ್ನೋದು ಒಬ್ಬೊಬ್ಬರ ಅನುಭವ ಹಂಚಿಕೊಂಡು ನಮ್ಮ ಸ್ವಂತ ಅನುಭವದಿಂದ ಮಾಡ್ತಾ ಇದೀವಿ. ಈಗ ಮತ್ತೆ ಒಂದು ಈಗ ಹೇಳಿದ್ರಿ ಎಲ್ಲ ಒಂದು ಯಾಂತ್ರಿಕ ಒಂದು ಕ್ರಮ ಅಳವಡಿಸ್ಕೊಂಡಿದ್ರಿ ಅಂತ ಹೇಳಿದ್ರಿ, ಏನೇನು ಯಂತ್ರಗಳನ್ನ ಬಳಸ್ತೀರಿ, ಯಾವ ಯಾವ ಒಂದು ಕೆಲಸಕ್ಕೆ ಅಂತ? ಸರ್, ನಾವು ಟ್ರ್ಯಾಕ್ಟರ್ನ ಹೊಲ ಉಳಕ್ಕೆ ಉಳುವೆ ಮಾಡಕ್ ಉಪಯೋಗಿಸ್ತಿದೀವಿ. ಫಸ್ಟ್ ಎಲ್ಲ ಎತ್ತುಗಳನ್ನು ಮಾಡ್ತಾ ಇದ್ವಿ, ಎತ್ತುಗಳನ್ನ ನಿರ್ವಹಣೆ ಕಷ್ಟ ಆಗಿ ಈಗ 3 ವರ್ಷದಿಂದ ಎತ್ತುಗಳನ್ನು ಮಾರಿದೀನಿ. ಎತ್ತುಗಳು ಇತ್ತು ನಮ್ಮಲ್ಲಿ, ಮಾರಿದೀವಿ. ಎತ್ತುಗಳಿಂದ ಉಳುಮೆ ಮಾಡ್ತಿದ್ರಿ? ಫಸ್ಟ್ ಎಲ್ಲ ಎತ್ತಿನಲ್ಲಿ ಉಳುಮೆ ಮಾಡ್ತಾ ಇದ್ದೆ. ನಿರ್ವಹಣೆ ಕಷ್ಟ ಆಗಿರೋದ್ರಿಂದ ನಮ್ಗೆ ಟೈಮಿಗೆ ಕರೆಕ್ಟ್ ಆಗಿ ಬೇಸಾಯ ಮಾಡಕ್ ಆಗಲ್ಲ ಅದು ಅಂತೇಳಿ ಟ್ರ್ಯಾಕ್ಟರ್ನ ಯಂತ್ರೋಪಕರಣಗಳ ಮೇಲೆ ಹೋಗಿದ್ವಿ ನಾವು. ಯಾಕಂದ್ರೆ ಇಲ್ಲಿ ಲೇಬರ್ ಗಳು ಸಿಗೋದಿಲ್ಲ ನಮ್ಗೆ, ಇಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ಯಂತ್ರೋಪಕರಣ ಅಂದ್ರೆ ಟ್ರ್ಯಾಕ್ಟರ್ನಲ್ಲಿ ಬೇಸಾಯ ಮಾಡಿಸೋದು, ಟ್ರ್ಯಾಕ್ಟರ್ಲ್ಲಿ ಸಾಲ ಹೊಡ್ಸೋದು, ಆನಂತರಲ್ಲಿ ಟ್ರ್ಯಾಕ್ಟರ್ನಲ್ಲಿ ಎಳೆ ಎಳ್ಸೋದು ಮಾಡ್ತೀವಿ. ಆಮೇಲೆ ಭತ್ತ ನಾಟಿವು ಸಹ ಈಗ ರೋಟ್ರಿ ಹೊಡೆಸಿ ರೋಟ್ರಿಯಲ್ಲೇ ಸಮ ಮಾಡ್ಕೊಂತೀವಿ. ಸಸಿ ಬಿಡಕ್ಕೆ ಒಂದ್ಸತಿ ಬಂದು ಹೊಡಿತಾರೆ, ಆನಂತರದಲ್ಲಿ ನೆಟ್ಟಿ ಮಾಡೋ ಟೈಮಲ್ಲಿ ಮತ್ತೆ ಹೊಡೆಸ್ಕೊಡ್ತಾರೆ. ಅದನ್ನೇ ಗುದ್ಲಿಯಲ್ಲಿ ಎಳ್ಕೊಂಡು ಸಮ ಮಾಡಿಕೊಂಡು ನಮಗೆ ಹೊರಗಡೆಯಿಂದ ಲೇಬರ್ಸ್ ಗಳನ್ನು ಕರ್ಸ್ಕೊಂತೀವಿ ಗದ್ದೆ ನಾಟಿ ಮಾಡಕ್ಕೆ. ಆ ಜನದಿಂದ ನಾವು ನಾಟಿ ಮಾಡಿಸ್ತೀವಿ. ಹಾಗೆ ಆಮೇಲೆ ಈಗ ಈ ಒಂದು ನಿಮ್ಮ ಒಂದು ಅನುಭವದಲ್ಲಿ ಈಗ ನೀವು ಕಂಡುಕೊಂಡಿರೋ ಹಾಗೆ ಬೆಳೆಗಳಲ್ಲಿ ಏನ್ ಸಮಸ್ಯೆ ಬರುತ್ತೆ ಅಂತ ಹೇಳ್ತೀರಾ? ಕೀಟ ಆಗ್ಲಿ, ರೋಗ ಆಗ್ಲಿ, ಮತ್ತಿನ್ನೂ ಯಾವ್ದೋ ಒಂದು ಸಮಸ್ಯೆ ಅಂತ? ಸರ್, ನಾವು ಪ್ರತಿ ಈಗ 5 ವರ್ಷದಿಂದ ಭತ್ತಕ್ಕೆ ಯಾವುದೇ ರೀತಿ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿಲ್ಲ. ನಾವು ಭತ್ತ ನಾಟಿ ಮಾಡಿ ಅದನ್ನ ಒಣಸಿ ನಂತರದಲ್ಲಿ ನೀರ್ ಬಿಡೋದು, ಒಣಸಿ ನಂತರ ನೀರ್ ಬಿಡೋದು ಮಾಡೋದ್ರಿಂದ ನಮ್ಗೆ ಯಾವ್ದು ರೋಗಗಳು ಕಾಣಿಸಿಲ್ಲ. ಕಾರಣ ನಾವು ಮನೆಗೆ ಭತ್ತ ಇಟ್ಕೊಳೋದ್ರಿಂದ ಕೀಟನಾಶಕ ಸಿಂಪಡಿಸೋಕೆ ನಮ್ಗೆ ಇಷ್ಟ ಇಲ್ಲ, ಹಂಗಾಗಿ ನಾವು ಪೂರ್ತಿ ಮನೆಗೆ ಇಟ್ಕೊಳೋದು ಕೀಟನಾಶಕ ಭತ್ತಕ್ಕೆ ಯಾವ್ದು ಸಿಂಪಡಣೆ ಮಾಡಿಲ್ಲ. ಜೋಳಕ್ಕೆ ಸೈನಿಕ ಹುಳು ಬಾಧೆ ಇದೆ, ಒಂದು ಟೈಮ್ ಸ್ಪ್ರೇ ಮಾಡ್ತೀವಿ ಅಷ್ಟೇನೆ, ಅಷ್ಟೇ, ಜಾಸ್ತಿ ಮಾಡಲ್ಲ. ಕಳೆನಾಶಕ ಅಂತ ಹೇಳಿ ಈಗ ಲಾಡಿಸ್ ಬಂದಿದೆ, ಅದನ್ನ ಹೊಡಿತಾ ಇದೀವಿ ಅಷ್ಟೇನೆ. ಅದ್ ಬಿಟ್ರೆ ಮತ್ತಿನ್ನೇನು ಕೀಟನಾಶಕ ಉಪಯೋಗಿಸಲ್ಲ. ಈಗ ನೀರಿನ ಮೂಲ ನಿಮ್ಗೆ ಯಾವ್ದ ಒಂದ್ ಇದರಿಂದ ಇದೆ, ಬೋರ್ ಮುಖಾಂತರನೋ ಇಲ್ಲ ಬಾವಿನೋ ಇಲ್ಲ ಕ್ಯಾನಲ್ ಮುಖಾಂತರನ? ಸರ್, ನಮ್ದು ಬೋರ್ ಇದೆ, ಅದು ಈಗ 20 ವರ್ಷಕ್ಕೆ ಮುಂಚೆ ತೆಗೆಸಿದ 150 ಅಡಿ ಅಷ್ಟೇ ಬೋರು. ಅದನ್ನ ಮಧ್ಯದಲ್ಲಿ ನೀರಿನೆಲ್ಲ ನಿಂತೋಯ್ತು. ನಾವೇನ್ ಮಾಡಿದ್ವಿ, ಸುತ್ತಮುತ್ತ ಕೆರೆಗಳೆಲ್ಲ ಖಾಲಿ ಇದ್ರೆ ನಮ್ಗೆ ನೀರಿನ ತೊಂದರೆ ಆಗತ್ತೆ ಅಂತೇಳಿ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಕಡಲೋ ಡ್ಯಾಮ್ ಇದೆ, ಏತ ನೀರಾವರಿ ಮಾಡಿದ್ದಾರೆ. ಆ ಏತ ನೀರಾವರಿ ಡ್ಯಾಮಿಂದ ಡ್ಯಾಮ್ ತುಂಬಿಸಿದಾಗ ನಾವು ಅಲ್ಲಿಂದ ಕಾಲುವೆ ಮುಖಾಂತರ ತಂದು ಕೆರೆಗಳನ್ನೆಲ್ಲ ತುಂಬಿಸ್ಕೊಂತೀವಿ. ತುಂಬಿಸ್ಕೊಳ್ಳೋದ್ರಿಂದ ನಮ್ ಬೋರ್ಗಳು ಯಾವ್ದು ಅವತ್ತಿಂದ ಫೇಲ್ ಆಗಿಲ್ಲ, ಎಲ್ಲ ಬೋರ್ಗಳಲ್ಲಿ ಚೆನ್ನಾಗಿ ನೀರ್ ಬರುತ್ತೆ. ಯಾವಾಗ ಕೆರೆ ಖಾಲಿ ಆಗತ್ತೆ ನಮ್ಗೆ ನೀರಿನ ಅಭಾವ ಕಾಣುತ್ತೆ. ಈಗ ಏನಾಗಿದೆ, ಸುತ್ತಮುತ್ತ ಯಾರು ಕೆರೆಗಳಿಂದ ನೀರೇ ಬಿಡ್ತಾ ಇಲ್ಲ, ಕೆರೆಗಳ ತಂದು ತುಂಬಿಸೋದು, ಆ ದನ ಕರ ಕುಡಿಯೋದು, ಹಂಗೆ ಒಣಗದ ಹಂಗೆ ಇದೆ. ಅದರಿಂದ ನಮ್ಗೆ ನೀರಿಗೆ ತೊಂದರೆ ಆಗ್ತಾ ಇಲ್ಲ, ಬೋರಲ್ಲಿ ಬರ್ತಾ ಇದೆ ಬೋರಲ್ಲಿ. ಈಗ ಪಟ್ಟಣಕ್ಕೆ ಹತ್ರ ಇದ್ದೀರಾ, ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಇಲ್ಲ ಸಾಗಾಣಿಕೆ ಮಾಡೋದಾದ್ರೆ ಏನು ಸಮಸ್ಯೆ ಇದೆಯಾ ನಿಮ್ಗೆ? ಇಲ್ಲಿ ಸಾಗಾಣಿಕೆ ಮಾಡಕ್ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ, ಯಾಕಂದ್ರೆ ನಮ್ಗೆ ಇಲ್ಲಿಂದ 5 ಕಿಲೋಮೀಟರ್ ದೂರದೊಳಗೆ APMC ಮಾರ್ಕೆಟ್ ಇರೋದ್ರಿಂದ ನಾವು ಅಲ್ಲಿಗೆ ತಗೊಂಡು ಹೋಗ್ಬೋದು. ಇಲ್ಲ ಅಲ್ಲಿಂದ ಬಂದು ನಮ್ಮ ಹತ್ರ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಅವ್ರು. ನಾವು ಬೇಕು ಅಂದ್ರೆ ಅಲ್ಲಿಗಾರ ಹೋಗ್ಬೋದು, ಇಲ್ಲ ಅವರ ಇಲ್ಲಿಗೆ ಬರ್ತಾರೆ. ಹಂಗಾಗಿದೆ, ನಮಗೆ ಸಾಗಾಣಿಕೆ ಮಾಡಕ್ಕೆ ತೊಂದರೆ ಇಲ್ಲ, ದಾರಿಯೆಲ್ಲ ವ್ಯವಸ್ಥಿತವಾಗಿದೆ. ಈಗ ಮತ್ತೆ ಈ ಹವಾಮಾನ ವರದಿ ಕುರಿತು ಅಂದ್ರೆ, ಯಾಕಂತಂದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ನಾವು ತುಂಬಾನೇ ಒಂದು ಸ್ಮಾರ್ಟ್ ಅಗ್ರಿಕಲ್ಚರ್ ಮಾಡ್ಬೇಕಾಗಿದೆ. ಸ್ಮಾರ್ಟ್ ಅಂದ್ರೆ ತುಂಬಾ ಒಂದು ಚಾಕು ಚಕುರತೆಯಿಂದ ತುಂಬಾ ಒಂದು ಏನು ಮುತರೂರ್ಜಿ ವಹಿಸಿ ತುಂಬಾನೇ ಒಂದು ನಾವು ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗಿದೆ. ಯಾಕಂತಂದ್ರೆ ಈ ಒಂದು ವಾತಾವರಣ ಯಾವಾಗ ಏನ್ ಅಂತ ಯಾರಿಗೂ ಹೇಳಕ್ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಹವಾಮಾನ ಇಲಾಖೆಯಿಂದ ಕುರಿತು ಈಗ ಮಳೆ ತುಂಬಾನೇ ಆಗುತ್ತೆ ಒಂದ್ 8 ದಿವಸ ಅಥವಾ ಬಿಸಿ ಆಗುತ್ತೆ ಅಥವಾ ಚಳಿ ಆಗುತ್ತೆ ಅಂತೇಳಿ ಈ ಇದರ ಒಂದು ಮಾಹಿತಿ ಹೆಂಗೆ ನಿಮ್ಗೆ ಪಡ್ಕೊಂತೀರಾ, ಯಾರಿಂದ ಪಡ್ಕೊಂತೀರಾ ಈ ತರದ್ದು? ಅದು ನಮ್ಮ ಮೊಬೈಲ್ ನಲ್ಲಿ ಮೆಸೇಜ್ ಗಳು ಬರುತ್ತೆ ಸರ್, ಈಗ ಮೊಬೈಲ್ ಅಲ್ಲಿ ಮೆಸೇಜ್ ಬರೋದ್ರಿಂದ ಅದನ್ನೇ ನೋಡ್ಕೊಂಡು ನಾವು ನೀವು ಕೃಷಿ ಇದನ್ನ ಮುಂದುವರಿಸ್ತೀವಿ ಸರ್. ಇಲ್ಲ ಮುಂದೂಡ್ತೀರಿ? ಮುಂದೂಡ್ತೀವಿ, ನಮ್ ಕೆಲಸನ ಮುಂದೂಡ್ತೀವಿ, ಇದನ್ನೆಲ್ಲ ನೋಡ್ತಾ ಇರ್ತೀವಿ. ನಮ್ಗೆ ಹವಾಮಾನ ಇಲಾಖೆಯಿಂದ ಮೆಸೇಜ್ ಗಳು ಬರ್ತಾ ಇರೋದು ನಾವು ಇದು ಮಾಡ್ಕೊಂಡಿರೋದ್ರಿಂದ ಕೃಷಿ ಇಲಾಖೆಯವರು ನಮ್ಗೆ ಮೆಸೇಜ್ ಕಳಿಸ್ತಾರೆ, ಅದ್ ನೋಡ್ಕೊಂಡು ನಾವು ಕೆಲಸಗಳನ್ನು ಮಾಡ್ಕೊಂತೀವಿ ಸರ್. ಇದ್ರ ಜೊತೆಗೆ ಈಗ ಮತ್ತೆ ಈಗ ಮಾರುಕಟ್ಟೆ ರೇಟ್ ಅಂತಂದ್ರೆ ಈಗ ಭತ್ತದ ಇಷ್ಟು, ಮೆಕ್ಕೆಜೋಳದ್ದು, ಅಡಿಕೆದು, ತೆಂಗಿಂದು, ಈ ರೇಟ್ ಕುರಿತು ಏನಾದ್ರು ಮಾಹಿತಿ ವಾಟ್ಸ್ಆಪ್ ಬರುತ್ತೆ? ಅದು ಬರುತ್ತೆ ಸರ್ ನಮಗೆ, ನಾವು ಮೊಬೈಲ್ ಅಲ್ಲಿ ಚೆಕ್ ಮಾಡ್ತೀವಿ. ಆನಂತರದಲ್ಲಿ ನಾವು ವ್ಯಾಪಾರದಾರಗಳಿಗೆ ಅವಾಗ ಫೋನ್ ಮಾಡ್ತಾ ಇರ್ತೀವಿ, ಎಲ್ಲಾರ್ ವ್ಯಾಪಾರದಾರಗಳಿಗೆ ಫೋನ್ ಮಾಡೋದು, ಅವ್ರ ಹತ್ರ ವಿಚಾರಗಳನ್ನ ತಿಳ್ಕೊಂತಾರದು, ರೇಟ್ ಹೆಂಗಿದೆ ಏನು ತಿಳ್ಕೊಂಡು, ಆ ನಂತರದಲ್ಲಿ ನಾವು ರೇಟ್ ಯಾವಾಗ ಜಾಸ್ತಿ ಅನ್ಸುತ್ತೆ ಆ ಟೈಮಿಗೆ ಮಾರಾಟ ಮಾಡ್ತೀವಿ. ನಾವು ಬೆಳೆನ ಹಂಗೆ ನಾವೇ ಶೇಖರಿಸಿಟ್ಕೊಂತೀವಿ ಮನೇಲೇನೆ. ಮನೇಲೇ ಶೇಖರಿಸಿಟ್ಕೊಂಡಿದ್ದೀರಾ ಅಂದ್ರೆ ಹೆಚ್ಚಿನ ಒಂದು ಬೆಲೆ ಇದ್ದಾಗ ಮಾತ್ರ ಮಾರಾಟ ಮಾಡಬೇಕು ಅಂತ. ಮತ್ತೆ ಈಗ ಈ ಸುತ್ತಮುತ್ತಲಿನ ರೈತ ಬಾಂಧವರು ಯಾವ ಒಂದು ಬೆಳೆಗಳಲ್ಲಿ ಮುಖ್ಯವಾಗಿ ಅಡಿಕೆಯಲ್ಲಿ ಎಲ್ಲರೂ ಒಂದು ಸಾಮಾನ್ಯವಾಗಿ ಅದರಲ್ಲಿ ಸ್ವಲ್ಪ ಆಸಕ್ತಿ ತೋರಿಸ್ತಾ ಇರೋದು ಇಡೀ ಶಿವಮೊಗ್ಗದ ಜಿಲ್ಲೆಯಲ್ಲಿ ಇದ್ದಾರೆ. ಆದ್ರೂ ನಿಮ್ಮ ಒಂದು ಈ ಅನುಪಿನಕಟ್ಟೆ ಗ್ರಾಮದ ಒಂದು ಪರಿಸರದಲ್ಲಿ ಯಾವ ಬೆಳೆಗೆ ಹೆಚ್ಚು ಒಲವು ಕೊಡ್ತಾರೆ ನಮ್ಮ ರೈತ ಬಾಂಧವರು, ಅಥವಾ ಯಾವ ಬೆಳೆ ಬೆಳಿಬೇಕಂತ ಅಂತ ಒಲುವಿದೆ ಅವ್ರದ್ದು? ಇಲ್ಲೆಲ್ಲಾರು ಅಡಿಕೆ ಮೇಲೆನೆ ಆಸೆ ಆಗ್ತಿದೆ ಸರ್ ಎಲ್ಲರಿಗೂ. ನಾವು ಅಡಿಕೆ ಮಾಡೋರಿಗೆ ಬೇಡ ಅಂತ ಹೇಳಲ್ಲ, ಆದ್ರೆ ನನ್ನ ಆಸೆ ಏನಪ್ಪ ಅಂದ್ರೆ ಎಷ್ಟೇ ಅಡಿಕೆ ತೋಟ ಮಾಡಿ ಏನೇ ಮಾಡಿ ಮನೆಗೆ ಭತ್ತ ತನ್ನ ಆಹಾರದನ್ನೇ ಬೆಳೆಯಕ್ಕೆ ಸ್ವಲ್ಪ ಜಾಗನಾರ ಉಳಿಸ್ಕೊಂಡು ಭತ್ತ ಬೆಳೀರಿ ಅಂತ ನಾವ್ ಹೇಳ್ತೀವಿ ಸರ್. ಯಾಕಂತಂದ್ರೆ ಅಡಿಕೆ ಕೊಯ್ದು ಬಿಟ್ಟು ಭತ್ತ ಮಾಡಕ್ ಆಗಲ್ಲ, ಅಡಿಕೆ ಕೊಯ್ದು ಭತ್ತ ಮಾಡಕ್ ಆಗಲ್ಲ, ಭತ್ತ ಕೊಯ್ದು ನಂತರ ಅಡಿಕೆ ಮಾಡಬಹುದು. ಇದೇ ರೀತಿ ಮುಂದುವರಿತಾ ಹೋದ್ರೆ ಒಂದಿನಕ್ಕೆ ಆಹಾರದ ಅಭಾವ ಆಗೋ ಚಾನ್ಸ್ ಇದೆ ಅನ್ಸುತ್ತೆ, ಸಂಭವ ಇದೆ ಅಂತ ನನಗೆ ಅನ್ಸುತ್ತೆ. ಈಗ ಒಟ್ಟಾರೆ ತಮ್ಮ ಒಂದು ಕೃಷಿಯ ಅನುಭವದಲ್ಲಿ ಈಗ ಜಾನುವಾರುಗಳಿಗೆ ಯಾವ ರೀತಿಯಿಂದ ತಾವು ಏನು ಹಳೆಯ ಒಂದು ಪದ್ಧತಿಯಲ್ಲಿ ಅವಕ್ಕೆ ಸಾಕೋದು ಮಾಡ್ತಾ ಇದ್ರೆ, ಅಥವಾ ತಾವು ಈಗ ತಮ್ಮ ಒಂದು ಉಸ್ತುವಾರಿಯಲ್ಲಿ ತಮ್ಮ ಒಂದು ಇದೇನ್ ಹೇಳ್ತೀವಿ ನಾವು ಮೇಲ್ವಿಚಾರಣೆಯಲ್ಲಿ ಅದಕ್ಕೆ ಯಾವ ರೀತಿಯಿಂದ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಾ? ಸರ್ ನನ್ನ ಹಳೆಯ ವಿಭಾಗ ಹಳೆ ತರದಲ್ಲೇ ಮಾಡ್ತಾ ಇರೋದು. ನಮ್ಮಲ್ಲಿ ಪ್ಯೂರ್ ಬೀಡ್ ಯಾವ್ದು ಇಲ್ಲ, ಎಲ್ಲೋ ಕ್ರಾಸ್ ಬೀಡ್ ಇರೋದ್ರಿಂದ, ಜರ್ಸಿ ಗೀರು ಎಲ್ಲ ಕ್ರಾಸ್ ಬೀಡ್ ಇರೋದ್ರಿಂದ, ಹೊರಡೆ ನನಗೆ ಸುತ್ತಮುತ್ತ ಖಾಲಿ ಜಾಗಗಳಿರೋದ್ರಿಂದ ಅಲ್ಲೇ ಹೊರಡೆ ಮೇಯಿಸ್ತೀನಿ, ಅಲ್ಲೇ ನೋಡ್ಕೊಂತ. ನಂತರ ಸಂಜೆ ಬರ್ತವೆ ಅವಕ್ಕೆ ಹತ್ತಿ ಹಿಂಡಿ ಗೋಧಿ ಬಸ ನಮ್ಮ ಡೈರಿ ಕ್ಯಾಟ್ಲ್ ಫೀಡ್ ಅನ್ನ ಕೊಡ್ತೀವಿ. ನಂತರದಲ್ಲಿ ಹಾಲು ಕರಿತೀವಿ, ನಂತರದಲ್ಲಿ ಡೈರಿ ಹಾಕ್ತಿವಿ. ನಮ್ಮ ನಂತರದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಡೈರಿಯಿಂದ ಡಾಕ್ಟರ್ಗಳನ್ನ ಫೋನ್ ಮಾಡ್ತೀವಿ, ಬರ್ತಾರೆ. ಅವ್ರು ಬರಲಿಲ್ಲ ಅಂದ್ರೆ ನಮ್ಮ ಹತ್ರ ಕೆಲವೊಂದು ಮೆಡಿಸಿನ್ ಗಳನ್ನ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಗಳನ್ನ. ಅವರು ಇಂಥ ಮೆಡಿಸಿನ್ ಕೊಟ್ಟಿದ್ದೀನಿ ನೋಡಿ ಹಿಂಗ್ ಮಾಡ್ತಾ ಇರಿ ನಾನು ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಬಂದು ಅಟೆಂಡ್ ಮಾಡ್ತಾರೆ. ಅಂತದಲ್ಲಿ ನಾವು ಇಂಜೆಕ್ಷನ್ ಎಲ್ಲ ನಾವೇ ಮಾಡ್ಕೊಂತೀವಿ, ತೊಂದರೆ ಇಲ್ಲ, ಅದನ್ನ ಕಲ್ತಿರೋದ್ರಿಂದ. ಆಮೇಲೆ ಯಾವ್ದಾರ ಕರ ಟೈಮಲ್ಲಿ ಕರ ಏನಾದ್ರು ಅಡ್ಡ ಆದ್ರೆ ಅದ್ ನಿರ್ವಹಣೆನು ಕಲ್ತಿದೀವಿ ಸ್ವಲ್ಪ ಸ್ವಲ್ಪ, ಹಂಗಾಗಿ ನಾವೇ ಮಾಡ್ತಾ ಇರ್ತೀವಿ. ಆಮೇಲೆ ಈಗ ಕೃಷಿ ಮತ್ತೆ ತೋಟಗಾರಿಕೆ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಪಕ್ಕದಲ್ಲೇ ಇರೋದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಇದೆ, ಕೃಷಿ ಸಂಶೋಧನಾ ಕೇಂದ್ರ ಇದೆ, ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಇದೆ, ಅಡಿಕೆ ಸಂಶೋಧನಾ ಕೇಂದ್ರ ಇದೆ. ತುಂಬಾ ಒಂದು ಸಮಗ್ರ ಅಂತ ಹೇಳ್ಬಹುದು, ಸಮಗ್ರ ಕೃಷಿ ವಿಜ್ಞಾನಗಳ ಒಂದು ಸಂಸ್ಥೆಗಳೇ ಇದಾವೆ ಇಲ್ಲಿ. ತಮಗೆ ಅಥವಾ ತಮ್ಮ ಒಂದು ಇಚ್ಛೆಯ ಮೇರೆಗೆ ಅಥವಾ ಅವರ ಒಂದು ಕರೆಯ ಮೇರೆಗೆ ತಾವು ಅದರಲ್ಲಿ ಅಂದ್ರೆ ತರಬೇತಿಗೋಸ್ಕರ ಏನಾದ್ರೂ ಹೋಗಿ ತರಬೇತಿ ತಗೊಂಡಿದ್ದೀರಾ? ಇಲ್ಲ ಸರ್, ನಾವು ತರಬೇತಿ ಎಲ್ಲೂ ಹೋಗಿಲ್ಲ, ಯಾಕಂದ್ರೆ ನಮಗೆ ಸಮಯ ಸಿಗಲ್ಲ. ನಾವು ಅವತ್ತಿಂದಲೋ ನಮ್ಮ ಅನುಭವದಿಂದಲೇ ಮಾಡ್ತಾ ಬಂದಿದ್ದೀವಿ. ಈ ಕೆಲವೊಂದು ತಪ್ಪುಗಳನ್ನ ನಡೆದಾಗ ನಾವು ಅವರಿವರು ಒಬ್ಬರ ಹತ್ರ ಕೇಳಿದಾಗ ನೋಡಿದಾಗ ಅಥವಾ ಎಲ್ಲರ ಇನ್ನೊಬ್ಬರ ಹತ್ರ ವಿಚಾರ ಹೇಳಿದಾಗ ಇದನ್ನ ಮಾಡಿ ತಪ್ಪು ಸರಿ ಮಾಡ್ಕೋಬೇಕು ಅಂತ ನಮ್ಮ ಪಡೆ ನಾವೇ ಸರಿ ಮಾಡ್ಕೊಂತೀವಿ. ನಾವು ಹೊರಡೆ ಎಲ್ಲೂ ತರಬೇತಿ ಅಂತ ಹೇಳಿ ಎಲ್ಲೂ ಮಾಡ್ಕೊಂಡಿಲ್ಲ, ತರಬೇತಿ ಅಂತ ಎಲ್ಲೂ ಎಲ್ಲೂ ಹೋಗಿಲ್ಲ ಹೋಗಿಲ್ಲ ಅಲ್ಲ ಅಂದ್ರೆ ಅವರು ಕೆಲವೊಂದು ತರಬೇತಿಗಳು ಅವರು ಇಲ್ಲೇ ಬಂದು ಕೊಡ್ತಾರೆ, ಅಂದ್ರೆ ಜಮೀನುಗಳಿಗೆ ಅವರ ಒಂದು ಊರಿಗೆ ಬಂದು ಕೊಡ್ತಾರೆ. ಕೆಲವೊಂದು ಏನಂತಂದ್ರೆ ಅವರು ಅಲ್ಲೇ ಅಂದ್ರೆ ಆ ಒಂದು ಕ್ಯಾಂಪಸ್ ಇದೆಯಲ್ಲ, ಆವರಣ ಇದೆಯಲ್ಲ, ಕೃಷಿ ವಿಜ್ಞಾನಕ್ಕೆ ಕೃಷಿ ವಿಶ್ವವಿದ್ಯಾಲಯಗಳ ಒಂದು ಇರುವಕ್ಕಿ ಆಗಿರ್ಲಿ ಇಲ್ಲ ನವಿಲೆ ಶಿವಮೊಗ್ಗದಲ್ಲಾಗಿರ್ಲಿ ಅಲ್ಲೇ ಅವರು ಕೊಡ್ತಾರೆ. ಆ ವಿಚಾರ ಕುರಿತು ನಾನು ಕೇಳಿದೆ ತಮಗೆ. ನಾವು ಆ ರೀತಿಯಾದ ಅಭ್ಯಾಸ ಮಾಡಿಲ್ಲ ಸರ್, ಕಲ್ತಿಲ್ಲ, ಹೋಗಿಲ್ಲ ಹೋಗಿಲ್ಲ ಹೋಗಿಲ್ಲ. ಆಮೇಲೆ ಈ ಕೃಷಿ ಮೇಳಕ್ಕೆ ಮತ್ತೆ ಬೇರೆ ಏನೇನೋ ಮೇಳಗಳು ಮಾಡ್ತಾರೆ ನಮ್ಮ ರೈತ ಬಾಂಧವರ ಒಂದು ಯಶೋವೃದ್ಧಿಗಾಗಿ ಅಥವಾ ಅವರ ಒಂದು ಕಲ್ಯಾಣಕ್ಕಾಗಿ. ತಾವು ಈ ಇಂತಹ ಒಂದು ಉತ್ಸವಗಳಲ್ಲಿ ಮೇಳಗಳಲ್ಲಿ ಭಾಗವಹಿಸ್ತೀರಾ? ಭಾಗವಹಿಸ್ತೀವಿ, ಕೆಲವು ಹೋಗಿ ನೋಡ್ಕೊಂಡು ಬರ್ತೀವಿ. ನಾವು ಮನೆಯಿಂದ ತಗೊಂಡೋಗಿ ಏನು ಇಟ್ಟು ಮಾಡಿಲ್ಲ, ಒಟ್ಟಲ್ಲಿ ಏನಿದೆ ಅನ್ನೋದನ್ನು ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಂಡು ಬರ್ತೀವಿ, ಹೋಗಿ ನೋಡ್ಕೊಂಡು ಬರ್ತೀವಿ. ನಮಗೆ ಬೇಕಾಗಿರೋ ಗಿಡಗಳೇ ಅದರಿಂದ ತಗೊಂಡು ಬರ್ತೀವಿ, ಅದು ಮಾಡ್ತೀವಿ ಸರ್. ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ ಮುರಳೀಧರ್? ನಮ್ಮ ಕುಟುಂಬದಲ್ಲಿ 20 ಜನ ಸದಸ್ಯ ಇದೀವಿ ಸರ್. ನಾವು ಅವಿಭಕ್ತ ಕುಟುಂಬ ಆಗಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಇದೀವಿ. ಎಲ್ಲರೂ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರ ಅಥವಾ ಬೇರೆ ಬೇರೆ ಒಂದು ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ ಅಣ್ಣ ತಮ್ಮ ಅಂದ್ರೆ ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ತಾರೆ, ಒಬ್ಬ ಗ್ಯಾರೇಜ್, ಒಬ್ಬ ಕಾರ್ಪೆಂಟ್ರು, ಇನ್ನೊಬ್ಬ ಇಂಜಿನಿಯರು, ಇನ್ನೊಬ್ಬ ನಮ್ ಚಿಕ್ಕಪ್ಪನ ಮಗ ಎರಡನೇ ರಿಟೈರ್ಡ್ ಆರ್ಮಿ ಅವನು ಅವನಿಗೆ ಬಂದು ಫ್ಯಾಕ್ಟ್ರಿಗೆ ಹೋಮ್ ಗಾರ್ಡ್ಸ್ ಕೆಲಸಕ್ಕೆ ಹೋಗ್ತಾನೆ. ನಮ್ಮ ತಮ್ಮನು ಸಾಯಿ ಗಾರ್ಮೆಂಟ್ಸ್ ಹೋಗ್ತಾನೆ ಸಣ್ಣವನು. ನಾನೊಬ್ನೇ ಪೂರ್ತಿ ನಿರ್ವಹಣೆ ಮಾಡೋದು. ಕೃಷಿ ಅಂದ್ರೆ ನೀವು ಒಬ್ಬರೇ? ಕೃಷಿಯಲ್ಲಿ ನಾನೊಬ್ನೇ ನಿರ್ವಹಣೆ ಮಾಡೋದು, ಒಬ್ನೇ ನಾನೊಬ್ನೇ ಮಾಡೋದು. ನಮ್ಮ ಮನೆಯವರು ಬರಲ್ಲ, ಅವ್ರ ಮನೆಯಲ್ಲೇ ಇರ್ತಾರೆ. ಮಕ್ಕಳು ಮನೆಯವರು ಬರೋದಿಲ್ಲ, ಮನೆಯವರು ಏನಂತಾರೆ, ಮನೆಯವರಿಗೆ ಇದ್ದಲ್ಲ ಅನುಭವ ಇಲ್ಲ, ಹಂಗಾಗಿ ನಾನು ಅವರಿಗೆ ಕರ್ಕೊಂಡ್ಬಂದು ಕೆಲಸ ಮಾಡ್ಸಕ್ ಹೋಗಲ್ಲ. ಅದೇನು ಮಾಡ್ಸಲ್ಲ, ಅವ್ರಿಗೆ ಅನುಭವ ಇಲ್ಲ, ಅದೇನು ಅನುಭವ ಇಲ್ಲ. ಅಲ್ಲ ಅಂದ್ರೆ ಅವರು ಅಪ್ಪನ ಮನೆಯಲ್ಲಿ ಕೂಡ ಏನು ಕೆಲಸ ಮಾಡಿರೋದು, ಅಂದ್ರೆ ತವ್ರ ಮನೆಯಲ್ಲಿ ಕೆಲಸ ಮಾಡಿರೋದು ಏನೋ ಅನುಭವ ಇಲ್ವಾ, ಅಥವಾ ಅವ್ರಿಗೆ ಜಮೀನ್ ಇದ್ದು ತವ್ರ ಮನೆಯಲ್ಲಿ ಎಲ್ಲ ಇದೇ ಇತ್ತು, ಇದೇ ಅಲ್ಲಿ ಅವರಪ್ಪ ಕಲ್ಸಿದಾರೋ ನನಗೆ ಗೊತ್ತಿಲ್ಲ. ನನ್ ಮದ್ವೆ ಆದ ನಂತರ ನಾನು ಅವ್ರಿಗೆ ಕರ್ಕೊಂಡ್ಬಂದು ಜಮೀನ್ ಏನು ಮಾಡ್ಸಲ್ಲ, ಯಾವ್ದಾರ ಪೂಜೆ ಇಂತವೇನಾರ ಜಮೀನ್ ಕೊಯ್ಲು ಪೂಜೆ ಇಂತ ಇದ್ದಾಗ ಮಾತ್ರ ಕರ್ಕೊಂಡ್ ಪೂಜೆ ಅವ್ರ ಹತ್ರ ಮಾಡಿಸ್ತೀನಿ. ಆ ನಂತರದಲ್ಲಿ ಬೇರೆ ಇನ್ನೇನು ಅವ್ರಿಗೆ ಗೊತ್ತಿಲ್ಲ ಹೆಚ್ಚಾಗಿ. ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿ ಅವರು ಅವ್ರು ನೋಡ್ಕೊಳಕ್ಕೆ ಅವ್ರಿಗೆ ಬೇಕು ಅಂತೇಳಿ ಅವ್ರು ಯಾವಾಗ್ಲೂ ಮನೆಯಲ್ಲೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ. ಅಂದ್ರೆ ವಯೋವೃದ್ಧ ತಂದೆ ತಾಯಿಯ ಒಂದು ಆರೈಕೆ ಮಾಡ್ತಾ ಇದ್ದಾರೆ, ಅವರು ಆರೈಕೆ ಮಾಡ್ಕೊಂಡು ಮನೆಯಲ್ಲೇ ಇರ್ತಾರೆ, ಅವರು ಎನಿ ಟೈಮ್ ಅಲ್ಲೇ ಇರ್ತಾರೆ ಮನೆಯಲ್ಲಿ. ಏನಾರ ಮದುವೆ ಫಂಕ್ಷನ್ ಗಳಿಗೆಲ್ಲ ಅಮ್ಮನ ಜೊತೆಯಲ್ಲಿ ಅವ್ರ ಜೊತೆ ಅವರೇ ಹೋಗ್ತಾರೆ. ನಾನು ಮಾತ್ರ ಏನು ಸಂಜೆ ಏನಾದ್ರು ಇದ್ರೆ ಹೋಗೋದು, ಶಿವಮೊಗ್ಗದಲ್ಲೇ ಇದ್ರೆ ಕಾರ್ಯಕ್ರಮಗಳಿದ್ರೆ ಹೋಗೋದು, ಆನಂತರದಲ್ಲಿ ಇಲ್ಲೇ ನಮ್ಮ ನಿರ್ವಹಣೆ. ಈಗ ಈ ಒಂದು ಕೃಷಿಯ ಒಂದು ಜೀವನದ ಒಂದು ಪಯಣದಲ್ಲಿ ನಿಮ್ಗೆ ಸ್ವಲ್ಪ ಬಿಡು ಅಂತ ಅನಿಸಿದಾಗ, ಅಥವಾ ಮದುವೆ ಮುಂಜಿಗೆ ಮತ್ತೆ ಬೇರೆ ಒಂದು ಒಳ್ಳೆ ಕಾರ್ಯಕ್ಕೆ ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಹೇಗೆ ಸಮಯ ಹೊಂದಿಸ್ಕೊಳ್ತೀರಿ ನೀವು? ಮದುವೆ ಕಾರ್ಯಕ್ರಮಗಳಲ್ಲಿ ಏನಿದ್ರು ಸಂಜೆ ಹೊತ್ತು ಹೋಗೋದು, ಶಿವಮೊಗ್ಗದಲ್ಲೇ ಇದ್ರೆ. ಇನ್ನ ಹೊರಭಾಗದಲ್ಲಿ ಊರಿಂದ ಹೊರಭಾಗದಲ್ಲಿದೆ, ಅದು ನಮ್ಮ ಮನೆಯವ್ರಿಗೆ ಚಾನ್ಸ್, ಅವ್ರೋಗ್ ಬರೋದು, ಅವ್ರೋಗ್ ಬರೋದು, ನಾನು ಹೋಗೋದಿಲ್ಲ. ಆಮೇಲೆ ಯಾರ ನೆಂಟರು ಏನಾರ ಬಂದ್ರೆ ಮನೇಲಿ ಮಾತಾಡ್ಸ್ಕೊಂತೀವಿ, ಚೆನ್ನಾಗಿರ್ತೀವಿ ಅಷ್ಟು ಬಿಟ್ಟರೆ ಹೊರಗಡೆ ಎಲ್ಲೂ ಹೋಗಕ್ ಸಾಧ್ಯ ಟೈಮ್ ಸಮಯ ಇಲ್ಲ ನನಗೆ. ಯಾಕಂದ್ರೆ ದನಗಳ ನಿರ್ವಹಣೆ ಒಂದು ಟೈಮು ಬಿಟ್ಟು ಹೋಗಕ್ಕೂ ನನಗೆ ಭಯ, ಏನ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಅಂತೇಳಿ ಅದನ್ನ 24 ಗಂಟೆ ಇರಲೇಬೇಕು. ಹಂಗಾಗಿ ಪೂರ್ತಿ ನಿರ್ವಹಣೆ ನಂದೇ ಆಗಿರೋದ್ರಿಂದ ನಾನೇ ಮಾಡೋದು, ಯಾರು ಲೇಬರ್ಸ್ ಇಲ್ಲ ನಮ್ಮ ಹತ್ರ. ನಾವು ಲೇಬರ್ಸ್ ಯಾಕೆ ಇಟ್ಟಿಲ್ಲ ಅಂದ್ರೆ ಅವ್ರು ಯಾವ್ದಾರ ಟೈಮಲ್ಲಿ ಕೈ ಬಿಟ್ಟು ಹೋದಾಗ ನಮ್ಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಗೊತ್ತಾಗೋದಿಲ್ಲ. ಹಂಗಾಗಿ ಅದನ್ನ ನಾ ಲೇಬರ್ಸ್ ನ ನಂಬಲ್ಲ ನಾನು, ಹಂಗಾಗಿ ನಾನೇನ್ ಮಾಡ್ತೀನಿ ಕೆಲಸ. ಅಲ್ಲ ಅವರು ಏನು ಕೂಲಿಗೋಸ್ಕರ ಬರ್ತಾರೆ, ಪಾಪ ದುಡ್ದು ಹೋಗ್ತಾರೆ, ಬಟ್ ಅವ್ರಿಗೇನು ಸರಿ ಅನ್ಸಲಿಲ್ಲ ಅಥವಾ ಕಡಿಮೆ ಏನೋ ಕೂಲಿ ಅನಿಸ್ತಂತಂದ್ರೆ ಹೇಳದೆ ಕೇಳದೆ ಹೋಗ್ತಾರೆ, ಕೇಳದೆ ಕೇಳದೆ ಹೋಗ್ತಾರಲ್ಲ. ಹಂಗಾಗಿ ನಾವು ಬೇಡಕ್ಕೆ ಬೇಡ, ನಮ್ ಕೆಲಸ ನಾವೇ ಮಾಡಿದ್ರೆ ಸರಿ ಅಂತೇಳಿ ಅದನ್ನ ಮಾಡ್ತಾ ಇರೋದು. ನಮ್ಗೆ ಆರೋಗ್ಯವಾಗಿ ಚೆನ್ನಾಗಿ ಇದ್ದೀವಿ, ಆರೋಗ್ಯನು ಚೆನ್ನಾಗಿರುತ್ತೆ, ನಮ್ ಕೆಲಸನು ಮಾಡ್ದಂಗೆ ಆಗತ್ತೆ, ಇನ್ನೊಬ್ರಿಗೆ ಹಾಳು ಮಾಡಿದ್ದು ಹಾಳು ಅನ್ನಂಗೆ ಆಗ್ಬಾರ್ದು ಅಂತೇಳಿ ನಾವೇ ಸ್ವಂತವಾಗಿ ಮಾಡ್ತೀವಿ. ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ನೀರಿನ ಮೂಲ ಅಂತಂದ್ರೆ ಬೋರ್ ಕೊರಿಸಬೇಕಾದ್ರೆ ನಾವ್ ಎಷ್ಟು ಅಡಿ ಹೋಗ್ಬೇಕಂತ ಹೇಳ್ತೀರಾ? ಈಗ ಈ ಏರಿಯಾದಲ್ಲಿ 500 ಅಡಿ ತನಕ ಹೋಗ್ಬೇಕಾಗತ್ತೆ. ಹಂಗಾಗಿ ನಾವೇ ನೀರಿನ ಒಂದು ತುಂಬಾನೇ ಅಂತರ್ಜಲ ತುಂಬಾ ಕುಸಿದಿದೆ ಅಂತ ಅರ್ಥನ ಸರ್? ಇಲ್ಲಿ 20 ವರ್ಷಕ್ಕೆ ಮುಂಚೆ 300 ಅಡಿ ಕೊರದ್ರೆ ಬೇಕಾದಷ್ಟು ನೀರು ಸಿಗ್ತಾ ಇತ್ತು. ಈಗ 500 ಅಡಿ ಕೊರದ್ರು ಅವ್ರಿಗೆ ಬೇಕಾದಷ್ಟು 1-2 ಇಂಚು ಮಾತ್ರ ನೀರು ಸಿಗುತ್ತೆ. ಯಾಕಂದ್ರೆ ನೀರಿನ ಮೂಲಗಳು ಕಡಿಮೆ ಆಗಿದೆ, ಎಲ್ಲಾ ಕಡೆ ಬೋರ್ ಕೊರೆದಿದ್ದಾರೆ, ಒಬ್ಬರು 3-4 ಕೊರೆದಿರ್ತಾರೆ. ಹಂಗಾಗಿ ಅವ್ರ ತೋಟದ ನಿರ್ವಹಣೆಗೆ ಅವ್ರು ಕೊರಿತಾರೆ, ಅದೇನು ತಪ್ಪಿಲ್ಲ. ಆದ್ರೆ ಜಲ ಮೂಲ ಕಡಿಮೆ ಆಗ್ತಾ ಇದೆ, ಆದ್ರಿಂದ ಈ ಕೆರೆ ಕಟ್ಟೆಗಳನ್ನ ತುಂಬಿಸ್ಕೊಂಡು ಅದನ್ನ ಇಟ್ಕೊಳ್ಳೋದ್ರಿಂದ ಇರೋ ನೀರನ್ನೇ ಉಪಯೋಗಿಸ್ಕೋಬಹುದು. ಇರೋ ನೀರನ್ನ ಇದು ಮಾಡ್ತಾ ಇದೆ. ಮತ್ತೆ ನೀವು ನಿಮ್ಮ ಜಮೀನಿನ ಮಣ್ಣು ಮತ್ತೆ ನೀರಿನ ಪರೀಕ್ಷೆ ಮಾಡಿಸಿದೀರಾ? ಮಾಡ್ತೀವಿ ಸರ್, ಇಲ್ಲಿ 4 ವರ್ಷಕ್ಕೆ ಮುಂಚೆ ಮಾಡಿಸಿದೀವಿ. ಅಲ್ಲಿ ನನ್ನ ಜಮೀನಲ್ಲಿ ಪೊಟಾಶ್ ಅಂಶ ಜಾಸ್ತಿ ಇದೆ ಅಂತ ಹೇಳೋದ್ರಿಂದ ಪೊಟಾಶ್ ಅಂಶನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ. ಆಮೇಲೆ ಮತ್ತೆ ಮಾಡಿಸಿಲ್ವಾ? ಮತ್ತೆ ಮಾಡಿಸಿಲ್ಲ ಸರ್, ಇನ್ನು ಮುಂದಿನ ವರ್ಷ ಮಾಡಿಸ್ಬೇಕು ಮಾಡಿಸಿದ್ರೆ. ಮುಂದಿನ ವರ್ಷ? ಹ್ಮ್. ಆಮೇಲೆ ಈಗ ಒಟ್ಟಾರೆಯಾಗಿ ಏನ್ ಅನಿಸ್ತದೆ ತಮಗೆ ಈ ಕೃಷಿ ಜೀವನ? ಕೃಷಿ ಜೀವನದಲ್ಲಿ ನಾವು ನೆಮ್ಮದಿಯಿಂದ ಇದ್ದೀವಿ, ನೆಮ್ಮದಿ ಇದೆ, ಏನು ತೊಂದರೆ ಇಲ್ಲ. ಯಾರ ಕೈ ಕೆಳಗೆ ಹೋಗಿ ಕೆಲಸ ಮಾಡಂಗಿಲ್ಲ, ಯಾರಿಲ್ಲ, ನಮ್ಮಂಟು ನಮ್ ಕೆಲಸ ಉಂಟು. ಕಷ್ಟಪಟ್ಟು ಮಾಡಿದ್ರೆ ಕಾಯಕವೇ ಕೈಲಾಸ. ದುಡಿಮೆ ದುಡ್ಡಿನ ದೇವರು, ನಾವ್ ಎಷ್ಟು ಕಷ್ಟಪಟ್ಟು ಮಾಡ್ತೀವೋ ಅಷ್ಟು ಬೆಳೆಸಿ ಪ್ರತಿಫಲ ಇದ್ದೇ ಇದೆ. ಅದಕ್ಕೇನು ಮೋಸ ಇಲ್ಲ, ಅದಕ್ಕೇನು ಮೋಸ ಇಲ್ಲ. ಅದಕ್ಕೆ ನಮ್ ಎಷ್ಟು ಪ್ರತಿಫಲ ಪಡ್ತೀವೋ ಅದಕ್ಕೆ ನಮ್ಗೆ ದುಡಿಮೆ ಸಿಗುತ್ತೆ. ಆಮೇಲೆ ಈಗ ಒಟ್ಟಾರೆ ಖರ್ಚು ವೆಚ್ಚ ಹೋಗಿ ಏನು ಲಾಭ ಅಂತ ಹೇಳ್ಬೋದು, ಅಥವಾ ನಿಮ್ಮ ಸಂಬಳನೆ ಅಂತ ಹೇಳ್ಬೋದು, ಎಷ್ಟು ನಿರೀಕ್ಷೆ ಮಾಡ್ತೀರಿ ವರ್ಷ ವರ್ಷಕ್ಕೆ? ಪ್ರತಿ ವರ್ಷ ಇಷ್ಟೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. 1 ವರ್ಷ 50,000 ಸಿಗ್ಬೋದು ವರ್ಷಕ್ಕೆ, 1 ವರ್ಷ 1,00,000 ಸಿಗ್ಬೋದು. ನಾವು ಬೆಳೆ ಮೇಲೆ ಗೊತ್ತಾಗತ್ತೆ, ಯಾಕಂದ್ರೆ ಹವಾಮಾನದಿಂದ ಬೆಳೆ ಹೆಚ್ಚು ಕಮ್ಮಿ ಆದಾಗ ಸ್ವಲ್ಪ ಲಾಭ ಕಡಿಮೆ ಆಗುತ್ತೆ, ಕೆಲವು ಟೈಮ್ ಲಾಭ ಜಾಸ್ತಿ ಸಿಗುತ್ತೆ. ನಮ್ಗೆ ಏನಾಗುತ್ತೆ ಅಂದ್ರೆ ಹೈನುಗಾರಿಕೆ ಜೊತೆಯಲ್ಲಿ ಇರೋದ್ರಿಂದ ಎಲ್ಲೇ ಸೋತ್ರು ಹೈನುಗಾರಿಕೆಯಲ್ಲಿ ನಮ್ಗೆ ಒಂದು ದಾರಿ ಸಿಗುತ್ತೆ. ಮನುಷ್ಯನಿಗೆ ಸೋಲು ಕಾಣಲ್ಲ, ಅವನು ಪ್ರತಿಯೊಂದನ್ನು ಸುಧಾರಿಸ್ಕೊಂಡು ಹೋಗ್ಬೋದು. ಅಲ್ಲಿ ಬೆಳೆಯಲ್ಲಿ ನಷ್ಟ ಆದ್ರೆ ಇಲ್ಲಿ ಹೈನುಗಾರಿಕೆಯಲ್ಲಿ ದನಗಳಿಂದ ಹಾಲು ತಗೊಂಡೋಗಿ ಡೈರಿ ಹಾಕ್ತಾನೆ, ಅವನ ನಿರ್ವಹಣೆಯಲ್ಲಿ ಹೆಂಗೋ ನಡೆದೋಗ. ಹಂಗಾಗಿ ಪ್ರತಿಯೊಬ್ಬ ಏನ್ ಮಾಡ್ಬೇಕು, ಸಮಗ್ರ ಕೃಷಿ, ಅವನು ದನ ಕೋಳಿ ಕುರಿ ಇಂಥವನ್ನೆಲ್ಲ ಕಟ್ಕೊಂಡು ಮಾಡ್ಕೊಂಡು ಹೋದ್ರೆ ಯಾವ್ದು ರೀತಿ ಲಾಸ್ ಆಗೋದಿಲ್ಲ ಒಬ್ಬ ರೈತನಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಏನ ನಿಮ್ಗೆ ಈಗ ಮುಂದೆ ಹೊಸ ಬೆಳೆ ಆಗ್ಲಿ ಮತ್ತೆ ಇನ್ನೂ ಹೆಚ್ಚಿನ ಒಂದು ಉತ್ಪಾದನೆ ಆಮೇಲೆ ಹೆಚ್ಚಿನ ಒಂದು ತಾಂತ್ರಿಕತೆಗಳು ವೈಜ್ಞಾನಿಕವಾದ ತಾಂತ್ರಿಕಗಳು ಅಳವಡಿಸ್ಕೊಂಡ್ಬಿಟ್ಟು ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಒಂದು ಯೋಚನೆ ಇದೆಯಾ? ಇಲ್ಲ ಸರ್, ನನಗೆ ಎಷ್ಟಿದೆ ಇಷ್ಟಲ್ಲೇ ಜೀವನ ಮಾಡಕ್ ಆಸೆ ನನಗೆ ಅತಿಯಾಗಿ ಅಂಗಲ್ಲ ಇದ್ದಿದ್ರಲ್ಲೇನೆ ಅದು ಚೆನ್ನಾಗಿ ಮಾಡೋದು ಇನ್ನು ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋದು. ಅದೇ ಸರ್, ಈಗ ನಮ್ ಬೆಳೆ ಮಾಡ್ತಾ ಇದೀವಿ ಅದನ್ನೇ ನೀಟಾಗಿ ಮಾಡ್ಕೊಂಡೋದ್ರೆ ಆಯ್ತು ಅಷ್ಟೇ. ನೀಟಾಗಿ ಮಾಡೋದು ಅಷ್ಟು ಬಿಟ್ಟು ನಮ್ಮ ಮನೆಗೆ ಭತ್ತ ಬೆಳಿಬೇಕು, ಜೋಳ ಬೆಳಿಬೇಕು, ನನ್ನ ದನಕರಿಗಳು ಹುಲ್ಲಾಗ್ಬೇಕು, ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ನಮ್ಗೆ ಇರೋದು. ಆ ತೋಟ ಮಾಡ್ಬೇಕು ಅದು ಮಾಡ್ಬೇಕು ಅನ್ನೋ ಆಸೆ ಇಲ್ಲ, ಯಾಕಂದ್ರೆ ಈಗ ಇಲ್ಲಿ ಹತ್ತದಲ್ಲಿ ರೋಡ್ ಎಲ್ಲ ಆಗಿ ಎಲ್ಲ ಸೈಟ್ ಆಗ್ಬಿಟ್ಟು ಸಿಟಿ ಬೆಳೀತಾ ಬಂದಿದೆ. ನಾನು ಬೆಳೆದ್ರೆ ಇನ್ನು 10 ವರ್ಷಕ್ಕೆ ತೋಟ ಮಾಡಿದ್ರೆ 10 ವರ್ಷಕ್ಕೆ ನಂತರ ಕಳೆದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೈತೆ, ಬೆಳೀತಾ ಇರುತ್ತೆ ನಗರೀಕರಣ. ಹಂಗಾಗಿ ನನಗೆ ತೋಟದ ಇಂಟ್ರೆಸ್ಟ್ ಇಲ್ಲ. ಕೊನೆಯದಾಗಿ ಈಗ ನಮ್ಮ ರೈತರು ಏನಾದ್ರೂ ತಮ್ಮಿಂದ ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡ್ತೀರಾ? ಹಾ ಸರ್, ದೂರವಾಣಿ ಸಂಖ್ಯೆ ಕೊಡ್ತೀನಿ, ಬರೆದಿಟ್ಕೊಳ್ಳಿ. 9663267961. ಧನ್ಯವಾದ ಮುರಳೀಧರ್ ಅವರೇ. ಇದುವರೆಗೆ ತಮ್ಮ ಕೃಷಿ ಅನುಭವಗಳನ್ನ ಕುರಿತು ನಮ್ಮ ಭದ್ರಾವತಿ ಆಕಾಶವಾಣಿ ಕೇಳುಗರಿಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನಮಸ್ಕಾರ ಮುರಳೀಧರ್ ಅವರೇ. ನಮಸ್ಕಾರ. ಕೃಷಿ ಅನುಭವ ಈ ಕುರಿತು ಶಿವಮೊಗ್ಗದ ರೈತರಾದ ಮುರಳೀಧರ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕೇಳಿ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಕೆಂಚಮ್ಮ ಮತ್ತು ಸಂಗಡಿಗರಿಂದ ಬಸವಣ್ಣನ ಪದ. ಬಸವಣ್ಣ ಕಲ್ಲಿನ ತೇರಂದರಿಯಾಲೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಜಯ ಕೇರಗೆಯ ತರ ಬೆಳಕವ್ವ ತರ ಬಸವಣ್ಣ ರಾತವೇರೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಮಂಗಳವಾರ ಬರಲೆ ಮನೆಗೆ ಜಂಗಮ ಬರಲೆ ಮಂಗಳವಾರ ಬರಲೆ ಮನೆಗೆ ಜಂಗಮ ಬರಲೆ ನಂದಿಯ ಏರ ಶಿವ ಬರಲೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ನಂದಿಯ ನೇಯರ ಶಿವ ಬರಲೆ ಮ್ಯಾಗಳ ಮಲ್ಲಯ್ಯ ಬರಲೆ ಮಠದೇಂದ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಮಲ್ಲಯ್ಯ ಬಂದರೆ ಮಲ್ಲೆ ಗೋವೆ ಬೇಕೆ ಗಂಗಾ ಮಳವಾಗೆ ಮಳೆ ಬೇಕೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವ ಗಂಗಾನೆ ಮಾಳೋಗೆ ಮಳೆ ಬೇಕೆ ಮ್ಯಾಗಳ ಗುರುವರಿಗೆ ಬೇಕೆ ಗ್ವಾನಿ ಬಾಳೆ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓಂ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಕಟಂಗೆರ ಕಟ್ಟೆ ನೆರೆಗೆ ಅಟ್ಟಿ ನೋಡ್ಯ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ನೋಡಿ ತವರ ಬಾಗಿಲ ಮುಂದೆ ಮೊಟ್ಟೆಲ ತೇರೆ ರೋದಾಲೆ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ರೋದಾರೆ ಅಲ್ಲಿ ಚಲ್ಲಾರೆ ಚಲ್ಲೆ ನನಗೆ ಅಕ್ಕ ತವರೋ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಕೇನೆ ಅಕ್ಕ ತವರೋರ ಸತ್ಯಗಳ ಕೊಟ್ಟರ ಮನೆಗೆ ಸ್ವಾಸಿಯಾಗೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಅಡ್ಡ ಗೊಂಡೆ ದಾಡ್ಡೆ ಮೇ ಕಾಯನೆ ದೊಡ್ಡರ ಮಗನೆ ದೊರೆ ಮಗ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ದೊಡ್ಡರನೆ ಮಗನೆ ದೊರೆ ಮಗ ಅಣ್ಣಯ್ಯ ಒಂದ ಎಮ್ಮೆ ವಡ ಕಾಳ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಒಡದರೆ ವಾಡಿಯ ವಾರೆ ಒಲ್ಲ ಮೇಯಲೆ ಸಾಕಂಬಾಲ ಕರೆಯಲ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಕಂಬಾಲಿಗೆ ಬೇಕಂಬ ಕಡಗಲೆ ವಜ್ರಮಣಿ ಕದಳೆಯ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ವಜ್ರನೆ ಮಾಣಿಕದ ಎಳೆಯ ಗೈಡ ಕಂದ ಭದ್ರ ಜಯ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಅಮ್ಮ ಕಡಿ ಬರೆ ಕಡಗಲ ತರಳಿ ಮಸರ ಕಡಿಯಾರೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ಮಸರ ಕಡಿ ಬರೆ ಜಯ್ಯಮ್ಮ ಬೆಡಗಳಿ ಬೆಣ್ಣೆ ತಗಿ ಬಾರೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವಾಯ ದಾಳಂದು ದಡ ದಡ ನಾ ಬಂದೆ ನಡೆದಾರೆ ಗಣ್ಣ ಎದುರಾದ ಓಂ ಶಿವಾಯ ಓ ನಾಮ ಶಿವ ಓ ನಮ ಶಿವ ದಾರಿಗೆ ಅಣ್ಣ ಎದುರ ಗೆಳೆಯನಲ್ಲ ಮೊಳಗೈದ ತಂಗೆ ಮನಿಗೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ದನ್ನ ಇಡೆ ಕಾದಲ ಬೇಡ ಬಂದಂತ ತಂಗೆ ಗುಣಲೇಡೆ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ದಾನವ ಓದ ಮಗೊಂಡದ ಕದಲಿಗೆ ಪಾಯರೋದೇನ ಓಂ ಶಿವಾಯ ಓ ನಾಮ ಶಿವಾಯ ಓ ನಾಮ ಶಿವ ಓ ನಮ ಶಿವ ಶಿವಾಯ ಓ ನಾಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓ ನಮ ಶಿವಾಯ ಓ ನಮ ಶಿವ ಓ ನಮ ಶಿವಾಯ ಓ ನಮ ಶಿವಾಯ